ಮಾನವ ದಾನವರ ಸಂಗಡಿ ಯುದ್ಧಕ್ಕೆ ಹೋದ ಸಮಾಚಾರವೇ ತಿಳಿಯಲಿಲ್ಲವಲ್ಲ ಅಣ್ಣಯ್ಯ. ವಿನಯಿಸಿಕೊಳ್ಳುತ್ತೇನೆ. ಹಲವು ದಾನವರನ್ನು ಸಂಹಾರ ಮಾಡಿದ್ದೇನೆ, ಇನ್ನು ಕೆಲವು ದಾನವರು ಉಳಿದಿರುವರು. ಅವರ ಸಾಹಸವು ಎಷ್ಟಿದೆಯೋ ನಾನು ನೋಡಿಕೊಳ್ಳುತ್ತೇನೆ. ಅದರ ಯೋಚನೆಯನ್ನೇ ಬಿಡಲ್ಲ. ಕೃಷ್ಣ, ದಾನವ ಅಂತಕನೆಂಬ ಬಿರುದು ನಿನಗಿರ್ಲಿಕ್ಕಾಗಿ ನನಗೇ ಭಯವು. ಅದಾವು ದುರಾತ್ಮೆಯು ಈ ನಮ್ಮ ದ್ವಾರಕಾವತಿಗೆ ಬರ್ತಾನೆಯೋ ನಾನು ನೋಡಿಕೊಳ್ಳುತ್ತೇನೆ. ಬಲರಾಮದೇವ ಬಹುಪರ ಸುಭದ್ರಾದೇವಿಯವರು ಬಂದಿರುವರು. ಆಗಮನದ ಅಭಿಲಾಷೆಯನ್ನು ಸೋಸು ಅಪ್ಪಣೆ. ಅಣ್ಣಂದಿರಿಯವರಿಗೂ ಈ ಸುಭದ್ರೆಯ ವಂದನೆಗಳು. ದೀರ್ಘ ಸುಮಂಗಲಿ ಭವ. ಮೇಲಕ್ಕೇಳಮ್ಮ. ಎದ್ದಿದ್ದೇನೆ ಅಣ್ಣಯ್ಯ. ಅವಸರದಿಂದ ಸಭಾಂಗಣಕ್ಕೆ ಆಗಮಿಸಿದ ಕಾರಣವೇನು ಅಣ್ಣಯ್ಯ? ಭಿನ್ನಿಸಿಕೊಳ್ತೇನೆ. ಅದೇನು ಹೇಳುವಂತ ದ್ವೈತವನಕ್ಕೆ ಹೋಗದೆ ಭಾವಂದಿರನ್ನು ನೋಡಿಕೊಂಡು ಬರಬೇಕೆಂಬ ಆತುರವಾಗಿದೆ. ಅಪ್ಪ ನನಗೆ ಅಪ್ಪಣೆಯನ್ನು ಅನುಗ್ರಹಿಸು. ಇದು ಅಲ್ಲದೆ ಅಭಿಮನ್ಯುವಿನ ಬಗ್ಗೆ ಅಪಾರವಾದ ಯೋಚನೆಯ ನನ್ನಲ್ಲಿ ಅಡಗಿದೆಯಣ್ಣ. ನಾವೀರ್ವರು ಅಣ್ಣಂದಿರಲಿ ಅಣ್ಣಂದಿರು ಇರಲಿಕ್ಕಾಗಿ ನಿಮ್ಮಲ್ಲಿ ಅಡಗಿದೆಯೇ ಅಷ್ಟೊಂದು ಯೋಚನೆ ಅಭಿಮನ್ಯುವಿನ ಬಗ್ಗೆ. ಬಟ್ಟೆ ಪಟ್ಟೆ ಪೀತಾಂಬರಗಳನ್ನು ತರಿಸಿಕೊಡಲು, ವಸ್ತ್ರಾಭರಣಗಳನ್ನು ಕೊಡಿಸಲು, ಸಹಸ್ರ ವರಗಳನ್ನು ಕೊಡಿಸಲು ಬೇಕಾದದ್ದೇನು ಕೇಳಮ್ಮ? ಅಣ್ಣಯ್ಯ, ನಾವು ವನವಾಸ ಅನುಭವಿಸುವುದನ್ನು ನೋಡಿದರೆ ಅಭಿಮನ್ಯುವಿನ ಅಭ್ಯುದಯವೆಂತೋ ನಾ ಕಾಣೆ. ಆದ ಕಾರಣ ಶಶಿರೇಖೆಯನ್ನು ಅಭಿಮನ್ಯುವಿಗೆ ಕೊಟ್ಟು ವಿವಾಹ ಮಾಡಿದಲ್ಲಿ ನನ್ನ ಮಗನು ಧನ್ಯನಾಗುವುದಿಲ್ಲವೇನಣ್ಣ? ಕೃಷ್ಣ, ತಂಗಿಯವರ ಅಭಿಪ್ರಾಯಕ್ಕೆ ನಿನ್ನ ಅಭಿಮತವೇನು? ಆಗಲಮ್ಮ, ಅಭಿಮನ್ಯುವಿಗೆ ಶಶಿರೇಖೆಗಳನ್ನು ಕೊಡುತ್ತೇವೆ. ವಸ್ತ್ರಾಭರಣವು ಏನು ಇಡುವರಿ? ನಮ್ಮಲ್ಲಿರುವ ವಸ್ತ್ರಾಭರಣಗಳನ್ನು ತಾವೇನು ಅರಿಯದವರೇ? ಉಡಲಿಕ್ಕೆ ನಾದಮಣಿಗಳುಂಟು, ಧರಿಸಿಕೊಳ್ಳಲಿಕ್ಕೆ ಭಸ್ಮ ಉಂಟು. ಆಭರಣಗಳೆಂದರೆ ರುದ್ರಾಕ್ಷಿ ಮಾಲೆಗಳೇ ಆಭರಣಗಳು. ತಿಳಿದಂತಾಯ್ತಮ್ಮ. ಅಣ್ಣ, ನಮ್ಮ ಮಗಳಿಗೆ ನಮ್ಮ ವಸ್ತ್ರಾಭರಣಗಳನ್ನೇ ಇಟ್ಟು ಶಶಿರೇಖಳನ್ನು ಅಭಿಮನ್ಯುವಿಗೆ ಕೊಟ್ಟರೆ ಕೊಡಬಹುದು, ಬಿಟ್ಟರೆ ಬಿಡಬಹುದು. ಇದರ ಮೇಲೆ ತಮ್ಮ ಇಷ್ಟ. ಸುಭದ್ರ, ಈಗೇಕೆ ಹೆಣ್ಣಿನ ವಿಚಾರ? ಮುಂದೆ ನೋಡೋಣಮ್ಮ. ಅಣ್ಣಯ್ಯ, ಮುಂದೆ ನೋಡೋಣವೆಂಬುದು ನಾವು ಬಡವರಾದ ಮಾತ್ರದಿಂದಲ್ಲವೇ? ಅಭಿಮನ್ಯುವಿಗೆ ಶಶಿರೇಖೆಯನ್ನು ಕೊಡದೇ ಇದ್ದ ಮಾತ್ರದಲ್ಲಿ ನಾನು ಈ ಹರಣದ ಆಶೆಯನ್ನೇ ತ್ಯಜಿಸಬೇಕಾಗುತ್ತದೆ. ಮನನೊಂದು ಕೊಡಬೇಡವಮ್ಮ, ಮಗಳನ್ನು ಕೊಡುತ್ತೇನೆ. ಈಗಲಾದರೂ ನನ್ನ ಸಂತೋಷವಾಯಿತೆ. ಅಣ್ಣಯ್ಯ, ಇನ್ಮೇಲೆ ನನ್ನ ಅಭಿಮನ್ಯು ಧನ್ಯನೇ ಸರಿ. ನಾನಿನ್ನು ಹೋಗಿ ಬರಲು ಅಪ್ಪಣೆಯನ್ನು ಅನುಗ್ರಹಿಸು. ಆಗಲಮ್ಮ, ಹೋಗಿ ಬರುವಂತ ಹೋಳಾಗು. ಬಲರಾಮನ ಸೌಭದ್ರಿಗೆ ನೆಪ ಮಾತ್ರದ ವಚನವನ್ನು ಇಟ್ಟು ಅಪಾರವಾದ ನಂಬಿಕೆಯನ್ನು ಕೌರವರ ಮೇಲೆ ಇರಿಸಿರುವುದು ಎಂಬುದನ್ನು ನಾ ಬಲ್ಲೆ. ಈಗ ಲಕ್ಷಣನಿಗೆ ಕನಕಾಂಗೆಯನ್ನು ಕೊಡು ಎಂಬುದಾಗಿ ಕೌರವರಿಂದ ಓರೆಯನ್ನು ಬರೆಯಲಿಕ್ಕೆ ಹೇಳುತ್ತೇನೆ. ಆಗೇನಾಗುವುದೋ ಇದರ ಇಂಗಿತ ನೋಡೋಣ. ಹಸ್ತಿನಾಪುರ ವರದೀಶ ಕುರುಕುಲ ಸಾಮ್ರಾಟ ಭಾರತ ಕುಲ ಮುಕುಟ ಬಹುಪರ ಬಹುಪರ ನಾರಾಯಣ ನಾರಾಯಣ ನಾರದ ಮಹಾಮುನಿಗಳಿಗೆ ನಮ್ಮ ಕುರು ಸಭಾ ವಂದನಾರ್ಪಣೆಯನ್ನು ಸಲ್ಲಿಸುವುದು. ಈ ಪೀಠವನ್ನು ಅಲಂಕರಿಸಿ. ಆದರೆ ಗೌರವೇಶ್ವರ, ಏಕೋ ನಿಮ್ಮ ಸಭೆಯು ಯೋಚನೆಯಲ್ಲಿ ಅಡಗಿದೆಲ್ಲ ಕಾರಣವೇನು? ಮುನಿಹಂಸ, ವಯಸ್ಕರನಾದ ಲಕ್ಷ್ಮಣನಿಗೆ ವಿವಾಹ ಮಾಡುವ ಯೋಚನೆಯಲ್ಲೇ ಇದ್ದೇವೆ. ಕನ್ಯಾ ಎಲ್ಲಿ ಎಂಬುದರ ಬಗ್ಗೆ ತ್ರಿಲೋಕ ಸಂಚಾರಿಗಳಾದ ತಾವುಗಳ ಅರಿವು ಬೇಕು. ಗೌರವೇಶ್ವರ, ನದಿಯ ದಡದಲ್ಲಿ ಕುಳಿತು ನೀರಡಿಸಿದರು ಎಂಬ ಗಾದೆ ಆಯಿತಲ್ಲ, ಬಲರಾಮನ ಮಗಳಾದ ಶಶಿರೇಖೆ ಇಲ್ಲವೇ, ಆ ಕನ್ಯಾಮಣಿಯನ್ನು ಲಕ್ಷ್ಮಣನಿಗೆ ಏಕೆ ಮಾಡಬಾರದು? ಒಳ್ಳೆ ರಾಮನಿಗೆ ತಡ ಮಾಡದೆ ಓರಿಯನ್ನು ಕಳುಹಿಸು. ಒಳ್ಳೆ ಉಪಾಯವನ್ನೇ ಸೂಚಿಸಿದರೆ ನಾವು ನಿಮಗೆ ತುಂಬಾ ಕೃತಜ್ಞರಾಗಿದ್ದೇವೆ. ಇದೋ ಓಲಿಯನ್ನು ಬರೆದು ಕಳಿಸುತ್ತೇನೆ. ನಾನಿನ್ನು ಬರುತ್ತೇನೆ ಗೌರವೇಶ್ವರ. ನಾರಾಯಣ ನಾರಾಯಣ ಬಲರಾಮನಿಗೆ ಓಲಿಯನ್ನು ಬರೆದು ಕಳಿಸತಕ್ಕಂಥ. ಆಗಲಿ ಗೌರವೇಶ್ವರ. ಯಾದವ ಕುಲ ತಿಲಕ ದ್ವಾರಕಾಧೀಶ ಬಲರಾಮ ದೇವ ಬಹುಪರ ಬಹುಪರ ಪ್ರಭು ಓಲಿ ಸಾರ್ವಭೌಮರು ಓಲಿಯನ್ನೇ ತಲುಪಿಸುವಂತೆ ಆಜ್ಞಾಪಿಸಿರುವ ವಿವರವನ್ನು ವಿವರಿಸು. ದ್ವಾರಕಾಧೀಶ ಬಲರಾಮ ಭಾವಯ್ಯನವರಿಗೆ ಕುರು ಸಾಮ್ರಾಟನು ಮಾಡುವ ಅನಂತ ಪ್ರಣಾಮಗಳು. ನಿಮ್ಮ ಮಗಳಾದ ಶಶಿರೇಖೆಯನ್ನು ನಮ್ಮ ಮಗನಾದ ಲಕ್ಷ್ಮಣಿಗೆ ಕೊಟ್ಟು ವಿವಾಹ ಮಾಡಿ ಕೊಡಬೇಕೆಂಬುದಾಗಿ ಕೇಳಿಕೊಳ್ಳುವ ಇತಿ ತಮ್ಮ ಹಸ್ತಿನಾಪುರದ ಅರಸು. ಕೃತವರ್ಮ, ಹಿಂದೆ ಕಡಿದು ಹೋದ ಸಂಬಂಧವು ಇಂದು ದೊರೆತಂತಾಯಿತು. ಪರಿವಾರ ಸಮೇತರಾಗಿ ವರನನ್ನು ಒಡಗೂಡಿಕೊಂಡು ಬಂದು ವಿವಾಹ ಮಾಡಿಕೊಂಡು ಹೋಗಬೇಕೆಂಬುದಾಗಿ ಓಲಿಯನ್ನು ಬರೆದು ಕಳುಹಿಸು. ಅಪ್ಪಣೆ. ದೇವಿ, ಈ ಸುಮಾಲಿನಿಯ ವಂದನೆಯಲ್ಲಿ ವಂದಿಸುತ್ತೇನೆ. ನಿನಗೆ ದೀರ್ಘ ಸುಮಂಗಲಿ ಭವ. ಹೇಳು ಸುಮಾಲಿನಿ, ನನ್ನೋರ್ವಳನ್ನೇ ಬಿಟ್ಟು ಇದುವರೆಗೆ ಬಾರದೇ ಇರಲು ಕಾರಣವೇನು? ದೇವಿ, ರಂಗು ರಂಗಿನ ಸುಂದರವಾದ ವಿವಾಹ ಮಂಟಪವನ್ನೇ ರಚಿಸುತ್ತಿದ್ದರು. ಅದನ್ನು ನೋಡುತ್ತಾ ನಿಂತಲ್ಲಿ ಆರಾದರೂ ಮೈ ಮರೆಯಲೇಬೇಕು. ಏನು ಹೇಳಲಿ ಮಾದರ ವೈಭವವನ್ನು? ನೀನು ಹೇಳುತ್ತಿರುವುದು ಒಂದೂ ಅರ್ಥವಾಗುತ್ತಿಲ್ಲ. ಯಾರ ಮಂಟಪ, ಏಕೆ ರಚಿಸಿರುವರು, ಯಾರಿಗಾಗಿ, ಬೇಗ ಹೇಳಬಾರದೆ? ಏನೂ ತಿಳಿಯದವರಂತೆ ನಡೆಸಿದರೆ ನಾನು ಏನು ಹೇಳಲಮ್ಮ? ತಮ್ಮನ್ನು ಆ ಕೌರವೇಶ್ವರನ ಸುತನಾದ ಲಕ್ಷ್ಮಣನಿಗೆ ಕೊಟ್ಟು ಇದೇ ಶುದ್ಧ ದಶಮಿ ಗುರುವಾರ ದಿವಸವೇ ವಿವಾಹವನ್ನೇ ಇಟ್ಟುಕೊಂಡಿದ್ದಾರೆ. ಓಹೋಹೋ, ನೀನು ಕೂಡ ನನ್ನ ಸಂಗಡ ವಿನೋದವನ್ನು ಆರಂಭಿಸಿದೆಯಲ್ಲವೇ? ಇಲ್ಲವಮ್ಮ, ಸತ್ಯವಾಗಿ ಹೇಳುತ್ತೇನೆ, ನಾನು ತಮ್ಮನೇ ವಿನೋದವೇ. ಹಾಯ್ ದೈವವೇ, ನಮ್ಮ ತಂದೆಯವರು ಎಂಥ ಮೋಸವನ್ನೇ ಸಿಗದಿಗರಲ್ಲ. ಅಭಿಮನ್ಯವನ್ನೇ ಮಾಡಿಕೊಳ್ಳಬೇಕೆಂಬ ನನ್ನ ಮನೋಬೈಕಿ ಈಡೇರದೇ ಹೋಯಿತೆ. ಆ ಲಕ್ಷ್ಮಣನನ್ನು ಮಾಡಿಕೊಂಡು ಇರುವುದಾದರೂ ಏಕೆ? ಈಗಲೇ ನನ್ನ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುತ್ತೇನೆ. ಹಾ ತಡೆ ದೇವಿ, ಇದನ್ನೇನು ಆರಂಭಿಸಿದರೆ? ಅಭಿಮನ್ಯುವೇ ನಿಮಗೆ ಪತಿಯಾಗಬೇಕೆಂಬುದಾದರೆ ನಮ್ಮ ಉದ್ಯಾನವನದಲ್ಲಿರುವ ಪಾರ್ವತಾದೇವಿಯನ್ನೇ ಪೂಜಿಸಿ ವರವನ್ನೇ ಪಡೆಯುವ ನಡಿಯಮ್ಮ. ಒಳ್ಳೆ ಉಪಾಯವನ್ನೇ ಅರಿದಿ ಸುಮಾಲಿನಿ. ಮಲ್ಲಿಗೆ, ಸಂಪಿಗೆ, ಶಾವಂತಿಗೆ, ಜಾಜಿ ನಾನಾ ಪುಷ್ಪಗಳನ್ನು ಆಯ್ದುಕೊಂಡು ದೇವಿಗೆ ಅರ್ಪಿಸಿ ಆನಂದದಿಂದ ಪೂಜಿಸೋಣ. ನಡಿಯಮ್ಮ ಹೋಗುವ. ನನ್ನ ಮನೋಭಯಕೆಯನ್ನು ಈಡೇರಿಸದಿದ್ದರೆ ನಿನ್ನ ಕರದಲ್ಲಿರುವ ಖಡ್ಗದಿಂದ ನನ್ನ ಶಿರಚ್ಛೇದನವನ್ನೇ ಮಾಡಿಕೊಳ್ಳುತ್ತೇನೆ. ಹಾ ತಡೆ ಮಗಳೇ, ನೀನು ಈ ಕೃತಿಗಳಿರುವುದು ಯಾವ ಬಯಕೆಗಾಗಿ? ನಿನ್ನ ಮನೋಗತವೇನು? ದೇವಿ, ಪಾರ್ಥರಾಯರ ಪುತ್ರರಾದ ಅಭಿಮನ್ಯು ಮಹಾರಾಜನೇ ನನ್ನ ಪತಿಯಾಗುವಂತೆ ವರವನ್ನು ಅನುಗ್ರಹಿಸು. ಇದೇ ನನ್ನ ಮನೋಬಯಕೆ. ಆಗಲಿ, ನಿನ್ನ ಇಚ್ಛಿತಾರ್ಥ ಈಡೇರಿತೆಂದೇ ತಿಳಿ. ಅಭಿಮನ್ಯು ಭೇಟಿಗಾಗಿ ಈ ಉದ್ಯಾನವನಕ್ಕೆ ಈಗಲೇ ಬರುತ್ತಾನೆ ವಿಶ್ರಾಂತಿಗಾಗಿ. ನನ್ನಿಂದ ವರ ಪ್ರದಾನವಾಗಿದೆ ಎಂದು ತಿಳಿಸು, ಒಪ್ಪಿಕೊಳ್ಳುತ್ತಾನೆ. ಆಗಲಿ ತಾಯಿ, ನಿನ್ನನ್ನು ಮರೆಯದೆ ಸದಾವಕಾಲ ಪೂಜಿಸಲು ನನ್ನ ಆತ್ಮದಲ್ಲಿ ಇಟ್ಟುಕೊಳ್ಳುತ್ತೇನೆ. ಸುಮಾಲಿನಿ, ದೇವಿಯವರು ಹೇಳಿದ ಮಾತು ಬರಿದಾಯ್ತಲ್ಲ, ಅಭಿಮನ್ಯುವಿನ ಆಗಮನವೇ ಇಲ್ಲವಲ್ಲ. ಆಸೆಯುಳ್ಳವರಿಗೆ ಆತುರ ಇರುವುದು ಸಹಜ. ಅದು ದೇವಿ, ಅತ್ತನೂರು ಯಾರೋ ಇರುವರು ಪುರುಷರು ಆ ಚೂತ ವೃಕ್ಷದ ನೆರಳಿನಲ್ಲಿ ವಿಶ್ರಮಿಸುವಂತೆ ಕಾಣುತ್ತದೆ. ಹೌದು ಹೌದು ಸಖಿ, ಅವರೇ ಅಭಿಮನ್ಯು ಮಹಾರಾಜರು. ಅವರ ಬಳಿ ಇರುವವರೇ ಅವರ ಮಿತ್ರ ವಸಂತ. ನಾನೋರ್ವಳಿ ಹೇಗೆ ಹೋಗಲಮ್ಮ, ನಾಚಿಕೆ ಬರುತ್ತದೆ. ಆಹಾ, ಇಷ್ಟು ಕಾರ್ಯಕ್ಕೆ ನಾಚಿಕೊಂಡರೆ ಹೇಗಮ್ಮ? ಮುಂದೆ ಬೆಟ್ಟದಂತ ಕಾರ್ಯ ಇರುವವು. ನಾಚಿಕೆಯನ್ನು ನನ್ನ ಕೈಯಲ್ಲಿ ಕೊಟ್ಟು ಹೋಗು. ನಿನ್ನದು ಯಾವಾಗಲೂ ಇದೇ ವಿನೋದವೇ. ಆಗಲಿ, ಧೈರ್ಯದಿಂದ ಹೋಗುತ್ತೇನೆ. ಅಭಿಮನ್ಯು ಮಹಾರಾಜರಿಗೆ ಈ ಕನಕಾಂಗಿಯ ವಂದನೆಗಳು. ಓಹೋಹೋ, ರಾಜಪುತ್ರಿಯರು, ನೀನು ಏಕಾಂಗಿಯಾಗಿ ಈ ಉದ್ಯಾನವನದಲ್ಲಿ ಆಗಮಿಸಿದ ಕಾರಣವೇನು? ಮಹಾರಾಜ್, ನಿಮ್ಮನ್ನು ನಾನು ವಿವಾಹ ಮಾಡಿಕೊಳ್ಳಲು ಒಪ್ಪಿಸಬೇಕಾಗಿ ಏಕಾಂಗಿಯಾಗಿ ಬಂದಿರುವೆ. ನಾವಿರುವರು ಇಲ್ಲಿ ಒಪ್ಪಿಕೊಂಡರೆ ನಿನ್ನ ನನ್ನ ತಂದೆ ತಾಯಿಗಳು ಒಪ್ಪಬೇಕಲ್ಲ. ಅದೇನೇ ಇರಲಿ, ಅದರ ವಿಚಾರ ಮುಂದೆ ನೋಡೋಣ. ದೇವಿಯವರ ವರಪ್ರದಾನವು ನೀವೇ ನನ್ನ ಪತಿ ಎಂಬುದಾಗಿ ನನ್ನ ಮೇಲೆ ಏಕೆ ಸಂಕೋಚ? ಒಪ್ಪಲೇಬೇಕು. ಆಗಲಿ, ನಿನ್ನ ಒಪ್ಪಿಗೆ ಇದ್ದಲ್ಲಿ ನನ್ನ ಅನುಮತಿ ದೊರೆತಂತೆ. ಸೋದರ ಮಾವನ ಮಗಳೆಂದ ಮೇಲೆ ತಪ್ಪೇನಿದೆ? ನಿನ್ನ ನನ್ನ ದರ್ಶನವು ಮುಹೂರ್ತ ಕೂಡಿ ಬಂದಾಗ ಬರುತ್ತೇನೆ, ಆಶೀರ್ವದಿಸಿ. ಆಗಲಿ, ಹೋಗಿ ಬರುವ. ನಾರಾಯಣ ನಾರಾಯಣ ವೇದ ಪಾರಾಯಣ. ನಾರದ ಮಹಾಮುನಿಗಳಿಗೆ ಈ ಸುಭದ್ರೆಯ ವಂದನೆಗಳು. ಈ ಪೀಠವನ್ನು ಅಲಂಕರಿಸಿರಿ. ಸುಭದ್ರಾ ದೇವಿಯವರೇ, ಏನು ಯೋಚನೆಯಲ್ಲಿ ಇರುವುದಿಲ್ಲ, ಕಾರಣವೇನು? ಗುರುಗಳೇ, ಮಗುವಾದ ಅಭಿಮನ್ಯು ಬೇಂಟಿಗೆ ಹೋದವನು ಇನ್ನೂ ಬರಲೇ ಇಲ್ಲವಲ್ಲ ಎಂಬ ಯೋಚನೆಯಷ್ಟೇ. ಇದೀಗ ಬರಬಹುದು ತಾಯೇ. ನೋಡಮ್ಮ, ನಿಮ್ಮಣ್ಣನವರು ಇದೇ ಗುರುವಾರ ಶುದ್ಧ ದಶಮಿಯ ದಿವಸವೇ ಕೌರವೇಶ್ವರನ ಮಗ ಲಕ್ಷ್ಮಣನಿಗೆ ಕನಕಾಂಗಿಯನ್ನು ಕೊಟ್ಟು ವಿವಾಹ ಮಾಡುವುದಾಗಿ ನಿರ್ಧರಿಸಿದ್ದಾರೆ. ನಿನಗೆ ಕೊಟ್ಟ ವಚನವಂತೂ ಹೋಯ್ತಲ್ಲ. ಹಾಗಾದರೆ ನೀವು ಹೇಳ್ತಿರುವುದು ನಿಜವೇ? ನಾನು ಸುಳ್ಳಾಡುವುದಿಲ್ಲವಮ್ಮ. ಈಗಲೇ ನೀವು ಹೋಗಿ ತಿಳಿದುಕೊಂಡಲ್ಲಿ ಎಲ್ಲವೂ ನಿಮಗೆ ಮನವರಿಕೆಯಾಗುತ್ತದೆ. ಹಾಗಾದ್ರೆ ನಾನು ಈಗಲೇ ಹೋಗಿ ಎಲ್ಲವನ್ನು ತಿಳಿದುಕೊಂಡು ಬರುತ್ತೇನೆ. ಆಶೀರ್ವದಿಸಿ. ಕಾರ್ಯ ಕಲ್ಯಾಣ ಮತ್ತು ಹೋಗಿ ಬಾ ತಾಯೇ. ನಾರಾಯಣ. ಮದುವೆಯ ಮಂಟಪವು ಅಲಂಕೃತವಾಯಿತು. ಇನ್ನು ಬಿಡಾರದ ಮನೆಗಳನ್ನು ಸುವ್ಯವಸ್ಥೆಗೊಳಿಸಬೇಕು. ಲಗ್ನದಲ್ಲಿ ಯಾವ ಲೋಪದೋಷವೂ ಬಾರದಂತೆ ನೋಡಿಕೊಂಡು ಹೋಗಬೇಕು. ತಿಳಿಯಿತೆ? ಆಗಲಿ ಪ್ರಭು. ಅಣ್ಣನವರಿಗೆ ಈ ಸುಭದ್ರೆಯ ವಂದನೆಗಳು. ಬಾರಮ್ಮ. ಸುಭದ್ರ, ನಾನೇ ನಿನ್ನನ್ನು ಕರೆಯಿಸಬೇಕೆನ್ನಿದ್ದೆ. ನೀನು ಆಗಮಿಸಿದ್ದು ನನಗೆ ಬಹಳ ಆನಂದವಾಯಿತು. ನಿನ್ನ ಸೊಸೆಯ ಮದುವೆಯನ್ನು ಮುಗಿಸಿಕೊಂಡು ಹೋಗುವೆಯಂತೆ. ಆಗಲಣ್ಣ, ಅಭಿಮನ್ಯು ಮದಮಗನ ಆಗುವುದು ಇಂದೋ ಅಥವಾ ನಾಳೆಯೋ? ಅಭಿಮನ್ಯುನೊಡನೆ ಕನಕಾಂಗಿಯ ಕಲ್ಯಾಣವಲ್ಲವಮ್ಮ. ಆ ಕುರು ಸಾಮ್ರಾಟ್ ಕೌರವೇಶ್ವರನ ಮಗ ಲಕ್ಷ್ಮಣನೇ. ಹಾಗಾದ್ರೆ ನೀನು ಈ ಹಿಂದೆ ನನಗೆ ಕೊಟ್ಟ ವಚನ ಇದು ನೋಡು ಸುಭದ್ರ. ಆ ಪಾಂಡವರ ಹೆಸರನ್ನು ನನ್ನ ಎದುರಿನಲ್ಲಿ ಎತ್ತಬೇಡ. ಆ ನಿನ್ನ ಪತಿಯಾದ ಪಾತ್ಸನ್ನು ನಮಗೆ ಮಾಡಿರುವ ಅವಮಾನವನ್ನು ನೆನೆಸಿಕೊಂಡರೆ ಆ ಚಿತ್ರವನ್ನು ಚಿತ್ರಿಸಲಿಕ್ಕೆ 7,000 ನೀರಿನ ರಾಶಿಯೇ ಸಾಕಾಗಲ್ಲ. ಸುಭದ್ರ, ಮರು ಮಾತಾಡ್ತದೆ, ಮದುವೆಯನ್ನು ಮುಗಿಸಿಕೊಂಡು ಹೋಗು. ಅಣ್ಣ ಕೇಳು, ಕನಕಾಂಗಿಯನ್ನು ಒಯ್ದು ಅಭಿಮನ್ಯುಗೆ ವಿವಾಹ ಮಾಡದೇ ಇದ್ದರೆ ನಾನು ಉಟ್ಟಿರುವ ನೀರಿಗೆ ಅಲ್ಲ, ಇದನ್ನು ನಿನ್ನ ಮಂತ್ರಿಯಿಂದ ಬರಚಿಟ್ಟುಕೋ. ಕೃಷ್ಣವರ್ಮ, ಸಹೋದರಿ ಎಂದು ಸಹನಿಂದ ಸುಮ್ಮನಿದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವ ಇವಳನ್ನು ಸಭೆಯಿಂದ ತಳ್ಳುವಂತ. ನೀನೇಕೆ ನನ್ನನ್ನು ಸಭೆಯಿಂದ ಹೊರತಳ್ಳುವೆ? ನಾನೇ ಹೋಗುತ್ತೇನೆ. ಮಗು ಅಭಿಮನ್ಯು ರಥವನ್ನು ಸಿದ್ಧಪಡಿಸು, ದ್ವೈತವನಕ್ಕೆ ಹೋಗುವ. ಏಕಮ್ಮ, ನಿನ್ನ ಮುಖ ಕಮಲದಿಂದ ತೂರಿ ತೂರಿ ಬರುತ್ತಿದೆ ದುಃಖದ ಅಹಕಾರ. ಬಿಡು ತಾಯೇ, ಬೆಸನಮ್ಮ ಬೆಸಸಿ ಎನ್ನುವ ನಿನ್ನ ಅಕ್ಕರಿಜರು ಆಡಿದ ಬಿರುನುಡಿಯಂ. ಪೇದುದಾದರೆ ನಿನ್ನ ಕಣ್ಮನ ದಣಿಯವರಿಗೆ ನೋಡಿಕೆ ದುರಾದೃಷ್ಟವನ್ನೇ ಗಗನ ತುಂಬಿಯನ್ನಾಗಿ ಮಾಡುವೆ. ಆಗದಾಗದು ಮಗು, ಬೇಗ ಸೇರುವುದು ದ್ವೈತವದಮಂ. ನಿಮ್ಮ ತಂದೆಯವರು ಆಣತಿಗೆ ಅನುಗುಣವಾಗಿ ಕಂಪಿಸುವ ತುಟಿಯಂ ಹೊರ ಬರುತ್ತಿದೆ ಬೃಹತ್ ಪ್ರೇಮದ ಮಮಕಾರ. ಆಗಲಿ, ನಡೀತಾಯೇ, ನಿನ್ನ ಮಾತಿಗೆ ಪ್ರತೀಕಾರವೇ. ರಥವಂ ನಿಲ್ಲಿಸು ಮಗು, ಮಾರ್ಗವನ್ನು ಮರದಂತೆಯೇ ಕಾಣುತ್ತಿದೆ. ಮುಗಿಲಿಗೆ ಮುದ್ದಿಡುವಂತೆ ದಟ್ಟವಾಗಿ ಬೆಳೆದಿರುವ ಈ ಗೊಂಡಾರಣ್ಯದಲ್ಲಿ ನಾವು ತೆರಳುವುದೆಂತು? ಅದು ಕೇಳು, ಪೂರ ಮೃಗಗಳ ಗರ್ಜನೆ ಇತ್ತಲ್ಲಿಂದ ಕೇಳಿ ಬರುತ್ತಿದೆ. ರಾಕ್ಷಸನ ಚೀರಾಟ ಮಗು, ಮನ ಕಂಪಿಸುತ್ತಿದೆ, ದಾರಿ ಕಾಣೋದಕ್ಕೆ ಖಡ್ಗ ನಿಮ್ ಕತ್ತರಿಸುವ ವೃಕ್ಷವನ್ನು ದೈತ್ಯವನವನ್ನು ಕಾಣಲಿಕ್ಕೆ ಬೆದರದಿರುವ ಬೆತ್ತದಿರಮ್ಮ ನಾನು ನಿನ್ನ ಬೆಂಗಾವಲಿಗೆ ಭಾಗದ ಕಳೆದಿರ್ತಕ್ಕಂಥ ಖಡ್ಗದಿಂದ ಈ ವೃಕ್ಷಗಳನ್ನ ಎಲ್ಲವನ್ನು ಉರುಳಿಸಿ ದೈತ್ಯವನಿಗೆ ಹಿಂದೇಕೋ ಹಾಡುತ್ತಿದೆ ಎನ್ನ ವಾಮನೇತ್ರ ತಂದೆಗಳ ಐವರಿಗೆ ಅದಾವ ಆಪತ್ತು ಆವಿರ್ಭವಿಸಿರಬಹುದೇ? ಏನಿದು ರೋಧನದ ಧ್ವನಿಯೇ ಕೇಳಿ ಬರುತ್ತಿರುವುದಲ್ಲ, ಆರಿರಬಹುದು. ಯಪ್ಪ, ಯಾವನೇ ಹುಡುಗ ಬಂದವನೆ, ವರ ಕಡಿತಾವನೆ. ಯಾಕಯ್ಯ ವರ ಕಡಿತಿ ಅಂದ್ರ ನನ್ನ ಬೊಳೆದು ಕಳಿಸ್ತಾ ಬುದ್ಧಿ? ಅವನಮ್ಮ ಎಳೆ ತರುವುದನ್ನು ಬಿಟ್ಟು ರೋಧಿಸುತ್ತಾ ಬಂದಿರಿವಿಯ. ಎಲ್ಲಿ ಎಲ್ಲಿರುವನು ಆ ಹುಡುಗ? ಬುದ್ಧಿ ತೋರಿಸ್ತಾನೆ ಬನ್ನಿ. ನಡೆ ಹಾಗಾದರೆ. ಈ ಬಂಡಾರಣ್ಯದಲ್ಲಿ ಹೆಂಗಳೆಯನ್ನು ಒಡಗೂಡಿಕೊಂಡು ಈ ಹುಡುಗನು ನಮ್ಮ ವನ ಪ್ರವೇಶ ಮಾಡಿದ್ದಲ್ಲದೆ ವನವನ್ನು ಕಡಿಯಲು ಆರಂಭಿಸಿರುವನು. ಏನಿರುವುದು ಇದರ ಇಂಗಿತ ತಿಳಿಯೋಣ. ಅಯ್ಯ, ನೀನಾರು? ನಿನ್ನ ನಾಮಾಂಕಿತವೇನು? ನಮ್ಮ ವನವನ್ನು ಪ್ರವೇಶಿಸುತ್ತಿರುವುದೇಕೆ ಮತ್ತು ಕಡಿಯುತ್ತಿರುವುದೇಕೆ? ನಾನು ಆರಾದರೆ ಏನಂತೆ? ದಾನವ, ಸರಿ ದೂರಕ್ಕೆ, ನಮ್ಮ ತಾಯಿಯವರು ಭಯಗ್ರಸ್ತರಾಗುವರು. ಎಲ್ಲ ಹುಡುಗ, ನಾವು ವಿನಯದಿಂ ಮಾತನಾಡಿದ್ರೆ ನಿನ್ನ ಅಹಂಕಾರವನ್ನೇ ತೋರಿವೆಯೇ ಎನ್ನೆದುರಿನಲ್ಲಿ? ನಿನ್ನ ನೆಲಕ್ಕುರುಳಿಸಿ ಎಳೆದೈವೆಯಾ ಹೆಂಗಳಿಯ ನನ್ನ ಅರಮನೆಗೆ? ಎಲ ದಾನವ, ಸತ್ಯದ ಮಾತಿಗೆ ಅವಾಚ್ಯ ಶಬ್ದವನ್ನು ಆಡಿದಾದ್ರೆ ನುಚ್ಚು ನುಚ್ಚು ಮಾಡಿಬಿಟ್ಟೇನು. ಎತ್ತರ ಅಷ್ಟೊಂದಡಗಿದೆಯೇ ನಿನ್ನಲ್ಲಿ ಪರಾಕ್ರಮ? ಮದಾಂದ ಯುದ್ಧಕ್ಕೆ ಸನ್ನಿದ್ಧನಾಗುವ್ಯ ತತ್ತಿನ ಮಗನೇ, ಹೇಗಾಯ್ತು ನೋಡು ನಿನ್ನ ಅವಸ್ಥೆ? ಹಾಯ್ ಮಗನೇ, ಆರು ದಿಕ್ಕಿಲ್ಲದವರಂತೆ ಮಡಿದು ಹೋದಿಯಾಗಿ ದಾನವನ್ನೊಡನೆ ಹೋರಾಡಿ. ಹಾಯ್ ನನಗಿನ್ನಾರು ಗತಿ? ನಾನಿರುವೆ ನಿನ್ನಂ ಕರೆದೊಯ್ದು ಅರಮನೆಯಲ್ಲಿ ಸಲುವುದಕ್ಕೆ. ಬಿಡು ಈ ಕೌನದ ರೋಧನವ, ಎದ್ದೇನು ತೊರೆತದಲ್ಲಿ ಎದೆ ಅಬಲೆ. ಅಬಲಿಯರನ್ನು ಅಪೇಕ್ಷಿಸಿದವರು ಏನಾದರೂ ಎಂಬುದನ್ನು ನೀನು ತಿಳಿದಲ್ಲವೇ? ಬೇಡೋ ಬೇಡೋ ಕೇಳು ಬರುವನು ಕಾಡುವ ಸೀತಾದೇವಿಯವರನ್ನು ಕದ್ದೊಯ್ದ ಆ ರಾವಣನು, ಅಹಲ್ಯೆಯನ್ನು ಅಪೇಕ್ಷಿಸಿದ ಆ ಚಂದ್ರನು, ಇನ್ನೂ ಮುಂತಾದವರು ಏನಾದರೂ ಎಂಬುದನ್ನು ನೀನು ಚೆನ್ನಾಗಿ ಗ್ರಹಿಕೆಯಲ್ಲಿಟ್ಟುಕೋ. ಬಿಚ್ಚದರು ಎನ್ನೆದುರಿನಲ್ಲಿ ಹಿತವಚನಗಳ ಉಪದೇಶ, ಅದಕ್ಕೆದೆಗೊಟ್ಟು ನಿಂತಿರುವ ನಿನ್ನ ಕರೆದೊಯ್ದು ಅರಮನೆಯಲ್ಲಿ ಸಲಹಬೇಕೆ? ಅಣ್ಣ, ಈ ಆಪತ್ತಿನಿಂದ ಕಾಪಾಡುವುದು ನಿನ್ನನ್ನೇ ಕೂಡಿದೆ. ವಾರೀ ಜನೇತ್ರ